ಬಹಿರಂಗ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗ ನಿತ್ಯಮೇಘ ಸಂದೇಶ, ಆಮೇಲೆ ತದ್ವಿವಾಣಿಯೊಳಗ ಭತ್ತದ ಬೆಳೆಯ ಸುಧಾರಿತ ಕ್ರಮಗಳ ಬಗ್ಗೆ ಯಾದಗಿರಿ ಜಿಲ್ಲೆಯ ಶಹಾಪುರದ ಭೀಮರಾಯನಗುಡಿಯ ಕೃಷಿ ಮಹಾವಿದ್ಯಾಲಯದ ಡಾಕ್ಟರ್ ಬಿಎಂ ಚಿತ್ತಾಪುರ್ ಮತ್ತು ಚಿತ್ತಾಪುರ್ ಅವರೊಂದಿಗೆ ಸಂದರ್ಶನ, ಆಮೇಲೆ ಸಿರಿಧಾನ್ಯ ಹಾಗೂ ತೃಣಧಾನ್ಯಗಳ ಮಹತ್ವದ ಬಗ್ಗೆ ಡಾಕ್ಟರ್ ಮಹೇಶ್ ಪಾಟೀಲ್ ಅವರೊಂದಿಗೆ ನಡೆಸಿದ ಮಾತುಕತೆಯ ಮರುಪ್ರಸಾರ. ಕೊನೆಗೆ ತಿಕೋಟಾ ಗ್ರಾಮದ ಗೌರವ ಮಾದರ ಮತ್ತು ಸಂಗಡಿಗರಿಂದ ಚೌಡಕಿ ಪದಗಳನ್ನು ಕೇಳೋಣಂತ. ಈಗ ಕೆಲವು ಜಾಹೀರಾತುಗಳು, ಆಮೇಲೆ ನಿತ್ಯಮೇಘ ಸಂದೇಶ ಮೂಡಿ ಬರ್ತದ. ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ದೊರೆಯುವ ಸೌಲಭ್ಯಗಳು. ಎಬಿಎಆರ್ಕೆ ಯೋಜನೆಯಡಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಸಾಂಕ್ರಾಮಿಕ ರೋಗಗಳು ಹಾಗೂ ಅಸಾಂಕ್ರಾಮಿಕ ರೋಗಗಳಿಗೆ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ಮಾನಸಿಕ ರೋಗಗಳಿಗೆ ಕ್ಷೇಮ ಕೇಂದ್ರಗಳಲ್ಲಿ ತಪಾಸಣೆ, ಸಲಹೆ, ಚಿಕಿತ್ಸೆ, ಆಪ್ತ ಸಮಾಲೋಚನೆ ಉಚಿತ. ಗರ್ಭಿಣಿ, ಬಾಣಂತಿ ಮತ್ತು ನವಜಾತ ಶಿಶುಗಳ ನೋಂದಣಿ, ಆರೈಕೆ, ಸಲಹೆ, ಚಿಕಿತ್ಸೆ ಉಚಿತ. ತುರ್ತು ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ಮತ್ತು ಅವಶ್ಯವಿದ್ದರೆ ಮೇಲ್ಮಟ್ಟದ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆ. ಹೆಚ್ಚಿನ ಮಾಹಿತಿಗಾಗಿ ಉಚಿತ ಆರೋಗ್ಯ ಸಹಾಯವಾಣಿ 1-0-4 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಟೀಚರ್ ಅಮ್ಮ, ನನ್ನ ಮಗಿನ ಗಮನಿಸಿದ್ಯಾ? ಇತ್ತೀಚೆಗೆ ಸಣ್ಣನೇ ಆಗ್ತಾವನೆ. ಎಲ್ಲಿ ಕಾರ್ಡ್ ತೋರಿಸು? ಹೌದಲ್ಲವ, 3 ತಿಂಗಳಿಂದ ನಿನ್ ಮಗಿ ತೂಕನೇ ಜಾಸ್ತಿ ಆಗಿಲ್ಲ. ಊಟ ಸರಿಯಾಗಿ ಮಾಡ್ತಾವನ? ಪ್ರತಿದಿನ ಊಟ ಮಾಡ್ತಾನೆ ಅವನೇ, ಆದ್ರೆ ದಪ್ಪನೇ ಆಗಿಲ್ಲ. ಮಕ್ಕಳಲ್ಲಿ 3 ತಿಂಗಳಿಂದ ತೂಕ ಜಾಸ್ತಿ ಆಗದೆ ಇದ್ರೆ ಟಿಬಿ ಪರೀಕ್ಷೆ ಮಾಡಿಸ್ಬೇಕು. ನಡಿ ಆಸ್ಪತ್ರೆಗೆ ಹೋಗೋಣ. ಮಕ್ಕಳಲ್ಲಿ 3 ತಿಂಗಳವರೆಗೂ ತೂಕ ಹೆಚ್ಚಾಗದೇ ಇರುವುದು ಟಿಬಿ ರೋಗದ ಲಕ್ಷಣ. ಅಪೌಷ್ಟಿಕತೆ ಇರುವ ಮಕ್ಕಳಲ್ಲಿ ಟಿಬಿ ಬರುವ ಸಾಧ್ಯತೆ 3 ಪಟ್ಟು ಹೆಚ್ಚು. ಸಕಾಲಿಕ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಟಿಬಿ ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಬಳ್ಳಾರಿ, ಬಾಗಲಕೋಟೆ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಝೈರ ವಾತಾವರಣದೊಳಗ ಶುಭ್ರ ಸ್ವಚ್ಛ ಬಿಸಿಲಿನ ವಾತಾವರಣ ಇರಬಹುದಾಗ್ಯದ. ಮಳೆಯ ಸಾಧ್ಯತೆಗಳು ಕೇವಲ ಶೇಕಡ 10% ಅನ್ನುವಂತಹ ಸೂಚನೆ ಅದ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೆ ಚುಂಬಕ ಗಾಳಿ ಬೀಸುತ್ತಿ. ನಿತ್ಯಮೇಘ ಸಂದೇಶ ಕೇಳಿದ್ರಿ. ಈಗ ತಜ್ಞವಾಣಿ. ಮೊದಲಿಗೆ ಯಾದಗಿರಿ ಜಿಲ್ಲೆಯ ಶಹಾಪುರದ ಭೀಮರಾಯನಗುಡಿಯ ಕೃಷಿ ಮಹಾವಿದ್ಯಾಲಯದ ಡಾ ಬಿಎಂ ಚಿತ್ತಾಪುರ್ ಅವರೊಂದಿಗೆ ನಡೆಸಿದ ಸಂದರ್ಶನದ ಮರು ಪ್ರಸಾರ ಕೇಳೋಣ. ತಜ್ಞವಾಣಿ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಗುಲ್ಬರ್ಗಾ ಮತ್ತು ರಾಯಚೂರು ಜಿಲ್ಲೆಗಳ ಅಚ್ಚುಕಟ್ಟು ಪ್ರದೇಶಗಳು ಏನದವ ಅಲ್ಲಿ ಮತ್ತು ನೀರಾವರಿ ಅನುಕೂಲತೆ ಇರುವಂತಹ ಪ್ರದೇಶದೊಳಗೆ ನಮ್ಮ ರೈತ ಬಂಧುವರು ಭತ್ತವನ್ನ ಹೆಚ್ಚಾಗಿ ನಾಟಿ ಪದ್ಧತಿಯೊಳಗೆ ಪ್ರಮುಖ ಬೆಳೆಯಾಗಿ ಬೆಳೀತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಇತ್ತೀಚಿನ ವರ್ಷದೊಳಗೆ ಭತ್ತಕ್ಕೆ ಬಹಳಷ್ಟು ಕೀಟಗಳು, ರೋಗಗಳು, ಇವುಗಳ ಬಾಧೆ ಹೆಚ್ಚಾಗ್ಯದ. ಮತ್ತು ವೈಜ್ಞಾನಿಕ ರೀತಿಯೊಳಗೆ ಬೇಸಾಯ ಕ್ರಮಗಳನ್ನು ಅನುಸರಿಸದೇ ಇರುವಂತಹ ಒಂದು ಸಂದರ್ಭದಿಂದ ಉತ್ಪಾದನಾ ವೆಚ್ಚ ಹೆಚ್ಚಾಗ್ತಾ ಇದೆ ಅನ್ನುವಂತಹ ಒಂದು ವಿಚಾರವನ್ನು ನಮ್ಮ ತಜ್ಞರು ಹೇಳ್ತಾ ಇದ್ದಾರೆ. ಇದರಿಂದ ನಮ್ಮ ರೈತರಿಗೆ ಬರುವ ಲಾಭದ ಅಂಶ ಬಹಳಷ್ಟು ಕಡಿಮೆ ಆಗ್ತಾ ಇದೆ ಅನ್ನುವಂತಹ ಒಂದು ವಿಚಾರ ಕೂಡ ಇದೆ. ಈ ಸಂದರ್ಭದೊಳಗೆ ರೈತರು ಯಾವ ಸುಧಾರಿತ ಕ್ರಮಗಳನ್ನು ಅನುಸರಿಸಬೇಕು ಭತ್ತದೊಳಗೆ, ಈ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡುವುದಕ್ಕೆ ಇವತ್ತು ನಮ್ಮ ಜೊತೆಗೆ

ಬಹಳ ಪ್ರಮುಖ ಅಂಶ ಅಂತ ಹೇಳಿ ತಾವ್ ಹೇಳಿ ನೋಡ್ರಿ ಹೆಂಗ ಅನ್ನೋದು ನಾವು ಸ್ವಲ್ಪ ವಿವರವಾಗಿ ಆಗಲ್ರಿ. ಈಗ ಸಸಿಗಳನ್ನ ನಾವು ನಾಟಿ ಮಾಡಬೇಕಾದ್ರೆ ಹೆಚ್ಚು ಆಳದಲ್ಲಿ ನಾಟಿ ಮಾಡಬಾರ್ದು. ಸುಮಾರು 1-1.5 inch ಅಥವಾ ಅಂಗಲ ಆಳದಲ್ಲಿ ನಾವು ನಾಟಿ ಮಾಡಿದ್ರೆ ಸಾಕು. ಹೆಚ್ಚು ಆಳದಲ್ಲಿ ನಾವು ಒಂದು ವೇಳೆ ನಾಟಿ ಮಾಡಿದ್ರೆ ಈ ಮರಿ ಒಡೆಯುವ ಸಂಖ್ಯೆ ಕಡಿಮೆ ಆಗ್ತದೆ, ಅಲ್ಲದೆ ಮರಿ ಒಡೆದು ತಡ ಆಗ್ತದ್ರಿ. ಇನ್ನ ನಾಟಿ ಮಾಡುವ ಸಮಯದಲ್ಲಿ ಗದ್ದೆಯಲ್ಲಿ ನೀರಿನ ಆಳ ಹೆಚ್ಚಿರಬಾರ್ದ್ರಿ. ಸುಮಾರು 1 angle ನೀರಿದ್ರೆ ಸಾಕು, 1 inch ಇದ್ರೆ ಸಾಕು, 1 inch ಇದ್ರೆ ಸಾಕು. ಹೆಚ್ಚು ಆಳ ನೀರಿದ್ರೆ ಹಚ್ಚಿದ ಸಸಿ ಏನಿರ್ತಾವ್ರಿ ಇವು ತೇಲಾಕ್ ಚಲೋ ಆಗ್ತಾವ ಮತ್ತು ಸಸಿಗಳ ಸಂಖ್ಯೆ ಕಡಿಮೆ ಆಗ್ತದ್ರಿ. ಈಗ ಡಾಕ್ಟರ್, ತಾವು ಭತ್ತ ನಾಟಿ ಮಾಡುವಂತಹ ಸಮಯದೊಳಗ ರೈತರು ಗಮನಿಸಬೇಕಾದ ಅಂಶಗಳ ಬಗ್ಗೆ ಬಹಳಷ್ಟು ವಿವರವಾಗಿ ಹೇಳಿದ್ರಿ. ಇನ್ನ ಈ ಬೆಳೆಯನ್ನ ಯಾವ ಕಾಲದೊಳಗೆ ಬಿತ್ತನೆ ಮಾಡಿದ್ರೆ ಒಳ್ಳೇದು ಅಂತ ಹೇಳಿ ಹೆಚ್ಚಿನ ಒಂದು ಲಾಭವನ್ನು ಪಡಿಬಹುದು ಹಂಗಾಮಿನಲ್ಲಿ? ಯಾವಾಗ ಯಾವ ಹಂಗಾಮ ಒಳ್ಳೇದು ಇದಕ್ಕೆ ನೋಡ್ರಿ? ಸಾಮಾನ್ಯವಾಗಿ ಹೇಳ್ಬೇಕಂದ್ರೆ ಈ ಮುಂಗಾರಿಯಲ್ಲಿ July 2nd or 3rd ವರೆಗೆ ನಾವು ಸಸಿಗಳನ್ನು ತಯಾರಿಸಿ ಬಿತ್ತಲಿಕ್ಕೆ ಅಥವಾ ನಾಟಿ ಮಾಡಲಿಕ್ಕೆ ಉಪಯೋಗಿಸ್ತೇವೆ. ಆದರೆ ತಡವಾಗಿ ಅಂದ್ರೆ ಬಹಳ ತಡ ಅಂದ್ರೆ ಸುಮಾರು 8 August ನಾವು ನಾಟಿ ಮಾಡಲಿಕ್ಕೆ ಅಡ್ಡಿ ಇಲ್ಲ. ಅಥವಾ ಅದರಲ್ಲಿಯೂ ಹೇಳಬೇಕಂದ್ರೆ ಸೋನಾ ಮಸರಿ ಅಂತಹ ದೀರ್ಘಾವಧಿ ತಳಿಯನ್ನು ನಾವು ಅಲ್ಲಿವರೆಗೂ ನಾಟಿ ಮಾಡಲಿಕ್ಕೆ ಬರ್ತದ ನೋಡ್ರಿ. ಇನ್ನು ಹಿಂಗಾರು ಅಥವಾ ಬೇಸಿಗೆ ಹಂಗಾಮಿನಲ್ಲಿ ನಾವು ನಾಟಿ ಮಾಡೋದಾದ್ರೆ ಡಿಸೆಂಬರ್ ಮತ್ತು ಜನವರಿ ತಿಂಗಳೊಳಗೆ ಸಸಿಗಳನ್ನು ತಯಾರು ಮಾಡಿ ನಾಟಿ ಮಾಡಲಿಕ್ಕೆ ಉಪಯೋಗಿಸ್ಬೇಕು ನೋಡ್ರಿ. ಈಗ ಸಸ್ಯ ಪೋಷಕಾಂಶಗಳ ನಿರ್ವಹಣೆ ಭತ್ತದ ಇಳುವರಿಯನ್ನು ಹೆಚ್ಚುವುದಕ್ಕೆ ಬಹಳಷ್ಟು ರೀತಿಯಿಂದ ಕಾರಣ ಆಗ್ತದೆ. ಈ ವಿಷಯದ ಬಗ್ಗೆ ಅಂದ್ರೆ ಹೆಂಗ ಗೊಬ್ಬರಗಳನ್ನು ನಿರ್ವಹಣೆ ಮಾಡಬೇಕು ಅನ್ನೋದನ್ನ ನಮ್ಮ ರೈತರಿಗೆ ಮಾಹಿತಿ ಮಾಡಿಕೊಡ್ತೀರಿ? ನಾಟಿ ಮಾಡುವುದಕ್ಕೆ 3 ವಾರ ಮೊದಲು ಹೆಕ್ಟೇರ್ಗೆ 5-7 tons ಅಷ್ಟು ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಅನ್ನು ಹಾಕಬೇಕು. ಇಲ್ಲದಿದ್ರೆ 1 ton ಅಷ್ಟು ಕೋಳಿ ಗೊಬ್ಬರವನ್ನು ಮಣ್ಣಿನಲ್ಲಿ ಬೆರೆಸಬೇಕಾಗ್ತದೆ. ಇನ್ನ ಹಸಿರಿಲ ಗೊಬ್ಬರ ಒದಗಿಸುವ ಆಯ್ತಂದ್ರೆ ಅಂದ್ರೆ ಈ ಸಣಬು ಚೊಗಚಿ ಇತ್ಯಾದಿಗಳನ್ನು ಬಳಸುವುದಾದ್ರೆ ಹೆಕ್ಟೇರ್ಗೆ 10 tons ಅಂತೆ ಭೂಮಿಯಲ್ಲಿ ನಾಟಿ ಮಾಡೋಕ್ಕಿಂತ ಮುಂಚೆ ಬೆರೆಸಬೇಕ್ರಿ. ಇದರಿಂದ ಭೂಮಿಯ ಫಲವತ್ತತೆ ಹೆಚ್ಚಾಗ್ತದೆ ಮತ್ತು ಹಸಿರಿಲೆ ಗೊಬ್ಬರದ ಗಿಡಗಳು ಸಹಿತ ಭೂಮಿಗೆ ಸೇರಿಸಿದ ಮೇಲೆ ಬೇಗನೆ ಕೊಳೆತು ಭೂಮಿಯನ್ನ ಹೆಚ್ಚು ಫಲವತ್ತ ಮಾಡ್ತಾವ್ರಿ. ಇನ್ನ ರಾಸಾಯನಿಕ ಗೊಬ್ಬರಗಳ ಬಗ್ಗೆ ಹೇಳಬೇಕಂದ್ರೆ ಪ್ರತಿ ಹೆಕ್ಟರ್ಗೆ ಸುಮಾರು 150 kg ಸಾರಜನಕ, 75 kg ರಂಜಕ ಮತ್ತು 75 kg ಪೊಟ್ಯಾಶ್ ಕೊಡುವಂತಹ ರಾಸಾಯನಿಕ ಗೊಬ್ಬರಗಳನ್ನು ನಾವು ಬಳಸಬೇಕಾಗ್ತದ್ರಿ. ಆಮೇಲೆ ಈ ಸಾರಜನಕವನ್ನು ಕೊಡುವುದಾದ್ರೆ ಸಾರಜನಕದ 1/2 ಭಾಗವನ್ನ ಮತ್ತು ಪೂರ್ತಿ ರಂಜಕವನ್ನ ಟು ಪೊಟ್ಯಾಶ್ ಅನ್ನ ಇವನ್ನ ನಾಟಿ ಸಮಯದಲ್ಲೇನೆ ಕೊಡಬೇಕಾಗ್ತದ್ರಿ. ಈ ಉಳಿದಂತಹ 1/2 ಭಾಗ ಸಾರಜನಕವನ್ನು 1/4 ಭಾಗ ನಾಟಿ ಮಾಡಿದ 30-35 ದಿವಸದ ನಂತರ ಮತ್ತು ಉಳಿದ 1/4 ಭಾಗವನ್ನು 60-65 ದಿವಸಗಳ ನಂತರ ಕೊಡಬೇಕ್ರಿ. ಯಾವುದೇ ಸಂದರ್ಭದಲ್ಲಿ ಸಾರಜನಕವನ್ನು ಶಿಫಾರಸು ಮಾಡಿದ ಪ್ರಮಾಣಕ್ಕಿಂತ ಹೆಚ್ಚಾಗಿ ಹಾಗೂ ತಡವಾಗಿ ಭತ್ತಕ್ಕೆ ಪೂರೈಸಬಾರದ್ರಿ. ಸಾರಜನಕ ಹೆಚ್ಚಾಗಿ ಉಪಯೋಗಿಸದೆ ಅಂದ್ರೆ ನಾವು ಭೂಮಿಯ ಫಲವತ್ತತೆ ಕಡಿಮೆ ಆಗ್ತದ್ರಿ ಮತ್ತು ಕಂದು ಜಿಗಿ ಹುಳನ ಬಾಧೆ ಸಹಿತ ಹೆಚ್ಚಾಗ್ತದೆ. ಈ ಭತ್ತದ ಗದ್ದೆಯಲ್ಲಿ ಸಾರಜನಕದ ಲಭ್ಯತೆ ಅಂದ್ರೆ ಈ ನಮ್ಮ ಉಪಯೋಗಿಸುವಂತ ಪ್ರಮಾಣ 30-35 ಅಂದ್ರೆ ಬಹಳ ಕಡಿಮೆ ಇರ್ತದೆ. ಅದಕ್ಕಾಗಿ ಇದನ್ನ ಬಳಸಬೇಕಾದ್ರೆ ಬಹಳಷ್ಟು ನಾವು ಎಚ್ಚರ ವಹಿಸಬೇಕಾಗ್ತದೆ. ಮತ್ತೆ ಈಗ ಇಂಥ ಒಂದು ಸಮಸ್ಯೆ ಇದ್ದಾಗ ಸಾರಜನಕವನ್ನ ಯಾವ ರೀತಿಯಾಗಿ ನಿರ್ವಹಣೆ ಮಾಡ್ಬೇಕಂತೀರಿ? ಸಮರ್ಥವಾಗಿ ಯಾವ ರೀತಿ ಬಳಸಬೇಕಿದನ್ನ? ಈ ಪೋಷಕಾಂಶ ಸಾರಜನಕ ಏನೈತ್ರಿ ಇದನ್ನು ನಿರ್ವಹಣೆ ಮಾಡ್ಬೇಕಂದ್ರೆ ನಾವು ಇದು ಹೇಗೆ ನಷ್ಟ ಆಗ್ತದೆ ಅಂತ ತಿಳ್ಕೊಬೇಕಲ್ರಿ. ಇದು ಸುಮಾರು 4 ರೀತಿಗಳಲ್ಲಿ ತೋಲಾಗ್ತದ್ರಿ. ಮೊದಲನೇದಾಗಿ ಇದು ನೀರಿನ ಜೊತೆ ಹರಿದು ಹೋಗ್ತದ ಅಥವಾ ಈ ನಮ್ಮ ಮರಳು ಮಿಶ್ರಿತ ಭೂಮಿಯಲ್ಲಿ ಬಸದ ಸಹಿತ ಹೋಗ್ತದ್ರಿ. ಸಾರಜನಕವು ಇದು ಅಲ್ಲದೇ ಈ ನಮ್ಮ ಯೂರಿಯಾದಂತ ಗೊಬ್ಬರವನ್ನು ಹಾಕಿದ್ರೆ ಅದು ಆವಿಯಾಗಿ ಅಂದ್ರೆ ಅಮೋನಿಯಾ ರೂಪದಲ್ಲಿ ಬದಲಾವಣೆಯಾಗಿ ಸಹಿತ ಅದು ಹಾಳಾಗಿ ಹೋಗ್ತದ್ರಿ. ಆಮೇಲೆ ಇನ್ನೂ ಒಂದು ರೀತಿ ಅಂದ್ರೆ ನೈಟ್ರೇಟ್ ರೂಪದಲ್ಲಿ ಸಹಿತ ಅದು ಪರಿವರ್ತನೆ ಹೊಂದ್ತದ್ರಿ. ಹಿಂಗ ಸಾರಜನಕ ಹಾಕಿದ್ದು ಬಹಳಷ್ಟು ಸಮಯದಲ್ಲಿ ಸುಮ್ಮನೆ ವ್ಯಯ ಆಗಿ ಹೋಯ್ತದ. ನಷ್ಟ ಆಗುವಂತಹ ಸಾಧ್ಯತೆಗಳು ಬಹಳ ನಷ್ಟ ಆಗುವುದು ಸ್ವಲ್ಪ ಜಾಸ್ತಿ. ಮತ್ತೆ ಈ ಒಂದು ನುಕ್ಸಾನನ್ನು ತಡೆಯೋದಕ್ಕೆ ಏನ್ ಮಾಡ್ಬೇಕಂತೀರ ರೈತರು? ಈಗ ಭತ್ತದ ಬೆಳೆಗೆ ಕೊಡಬೇಕಾದ ಸಾರಜನಕ ಗೊಬ್ಬರಗಳನ್ನ 1 ಬಾರಿ ಕೊಡೋದಕ್ಕಿಂತ 2-3 ಬಾರಿ ಕೊಡೋದು ಒಳ್ಳೇದು. ಈಗಾಗಲೇ ತಾವು ಹೇಳಿದ ಹೌದ್ರಿ. ಇದರಿಂದ ಬೆಳವಣಿಗೆಯ ವಿವಿಧ ಹಂತಗಳಲ್ಲಿ ಬೆಳೆಗೆ ಬೇಕಾದಷ್ಟು ಪ್ರಮಾಣದಲ್ಲಿ ನಾವು ಸಾರಜನಕವನ್ನ ಕೊಟ್ಟಂತಾಗ್ತದ್ರಿ ಮತ್ತು ಇದರಿಂದ ಸಾರಜನಕ ನಷ್ಟ ಆಗುವುದನ್ನು ಸಹಿತ ನಾವು ಕಡಿಮೆ ಮಾಡಬಹುದ್ರಿ. ಸಾರಜನಕವನ್ನು ನಾಟಿ ಮಾಡುವ ಸಮಯದಲ್ಲಿ ಅಮೋನಿಯಂ ಸಲ್ಫೇಟ್ ರೂಪದಲ್ಲಿ ಆಮೇಲೆ ನಂತರ ಅಮೋನಿಯಂ ಸಲ್ಫೇಟ್ ಅಥವಾ ಯೂರಿಯಾ ರೂಪದಲ್ಲಿ ಬಳಸಬಹುದ್ರಿ. ಗೊಬ್ಬರಗಳನ್ನು ಕೊಟ್ಟ ಮೇಲೆ ನೀರು 1 ಮಡಿಯಿಂದ 1 ಮಡಿಗೆ ಹರಿದು ಹೋಗದಂತೆ ಎಚ್ಚರ ವಹಿಸಬೇಕಾಗ್ತದ್ರಿ. ಮತ್ತೆ ಅವಶ್ಯವೆನಿಸಿದ ಸಂದರ್ಭದಲ್ಲಿ ಸಾರಜನಕವನ್ನು ಸಿಂಪರಣೆ ಮೂಲಕ ಅಂದ್ರೆ 2% ಯೂರಿಯಾ ದ್ರಾವಣವನ್ನು

ಭತ್ತದ ಭೂಮಿ ಭೂಮಿಯ ಭೌತಿಕ ಗುಣನೂ ಬದಲಾಗಿರೋದ್ರಿಂದ ಬೇರೆ ಬೆಳೆಗಳನ್ನ ಇಮಿಡಿಯೇಟ್ ಆಗಿ ಬೇಗನೆ ತಗೊಳ್ಳಿಕ್ಕೂ ಸಹಿತ ಸಾಧ್ಯ. ಈಗ ಕಾಲುವೆ ಬರುವಂತಹ ಪ್ರದೇಶದೊಳಗಾಯ್ತು ಅಥವಾ ನೀರಾವರಿ ಇರುವಂತಹ ಅಚ್ಚುಕಟ್ಟು ಪ್ರದೇಶದೊಳಗ ಈ ಸಮಸ್ಯೆ ಇರಬಹುದು. ಈಗ ಬಾವಿಯಿಂದ ನೀರಾವರಿ ಆಗುವಂತಹ ಸಂದರ್ಭದೊಳಗ ಬಾವಿಯಿಂದ ಭತ್ತ ಒಂದು ಬೆಳೆ ಬೆಳೆದ ನಂತರ ಅದೇ ನೀರಿನ ಒಂದು ಪಸೆ ಒಳಗ ಬೇರೆ ಬೆಳೆ ತಗೋಬಹುದು? ಹೆಂಗ ಬೇಕಾದಂಗ ಬೇರೆ ಬೆಳೆಗಳನ್ನು ತಗೋಬಹುದು. ಈಗಾಗಲೇ ನಿಮಗೂ ಗುರುತಿದ್ದ ಹಾಗೆ ಈ ನಮ್ಮ ಉತ್ತರ ಭಾರತದಲ್ಲಿ ಅಂದ್ರೆ ಪಂಜಾಬ್ ಹರಿಯಾಣಗಳಲ್ಲಿ ಭತ್ತ ಮತ್ತು ಗೋಧಿಯ ಒಂದು ಕಾಲ್ಗೆ ಮಾಡ್ತಾ ಇದ್ದಾರೆ ಮತ್ತು ಅವರು ಚೆನ್ನಾಗಿ ಇಳುವರಿಯನ್ನು ಪಡಿತಾ ಇದ್ದಾರೆ. ಆದ್ರೆ ಇದು ಏಕದಳ ಬೆಳೆಗಳ ಕಾಲ್ಗೆ ಮಾಡಿದ್ರೆ ಕೆಲವೊಂದು ಬಾರಿ ಕೆಲವೊಂದು ರೀತಿಯ ಕಳೆಗಳ ಉಪದ್ರವ ಜಾಸ್ತಿ ಆಗಿದ್ದು ಕಂಡು ಬಂದಿದೆ. ಭತ್ತದೊಂದಿಗೆ ಬೇರೆ ನಮ್ಮ ದ್ವಿದಳ ಧಾನ್ಯಗಳ ಬೆಳೆಗಳನ್ನು ನಾವು ಕಾಲ್ಗೆ ಮಾಡಿದ್ರೆ ಚೆನ್ನಾಗಿ ಇಳುವರಿಯನ್ನು ಪಡೆಯುವುದಲ್ಲದೆ ನಾವು ನಿರಂತರ ಇಳುವರಿಯನ್ನು ಕಾಯ್ದುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸಸ್ಟೈನೇಬಿಲಿಟಿ ಅಂತ ಅದನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನೀವು ಹೇಳದಂಗೆ ಕಾಲ್ಗೆ ಮಾಡೋದು ಒಳ್ಳೆಯ ವಿಚಾರ. ಮತ್ತೆ ಸಾವಯವ ಪದಾರ್ಥವನ್ನು ಅಷ್ಟೇ ಮಾಡ್ತದೆ. ಒಳ್ಳೇದು ಡಾಕ್ಟರ್ ಚಿತಾಪುರ್ ಅವರು. ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಭತ್ತದ ಒಂದು ಬೇಸಾಯ ಕ್ರಮಗಳ ಬಗ್ಗೆ ಹೊಸ ಹೊಸ ವಿಧಾನಗಳನ್ನ ಸವಿಸ್ತಾರವಾಗಿ ತಿಳಿಸಿಕೊಟ್ರಿ. ಯಾವ ರೀತಿಯಾದಂತಹ ವೈಜ್ಞಾನಿಕ ವಿಚಾರಗಳನ್ನ ನಾವು ಅಳವಡಿಸಿಕೊಳ್ಳೋದ್ರಿಂದ ಭತ್ತದ ಒಂದು ಇಳುವರಿಯನ್ನು ಹೆಚ್ಚು ಮಾಡುವುದು, ಲಾಭದ ಅಂಶಗಳನ್ನು ಹೆಚ್ಚು ಮಾಡಿಕೊಳ್ಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇಲ್ಲಿ ತನಕ ಯಾದಗಿರಿ ಜಿಲ್ಲೆಯ ಶಹಾಪುರದ ಭೀಮರಾಯನಗುಡಿ ಹತ್ತಿರವಿರುವ ಕೃಷಿ ಮಹಾವಿದ್ಯಾಲಯದ ಡಾಕ್ಟರ್ ಬಿಎಂ ಚಿತ್ತಾಪುರ ಅವರೊಂದಿಗೆ ನಡೆಸಿದ ಸಂದರ್ಶನದ ಮರು ಪ್ರಸಾರ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮಶೇಖರ್ ಎಸ್ ರೂಳಿ. ಈಗ ಸಿರಿಧಾನ್ಯ ಮತ್ತು ತೃಣಧಾನ್ಯಗಳ ಬಗ್ಗೆ ಡಾಕ್ಟರ್ ಮಹೇಶ್ ಪಾಟೀಲ್ ಅವರ ಜೊತೆ ನಡೆಸಿರುವ ಮಾತುಕತೆಯನ್ನು ಕೇಳೋಣ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಈ ನನ್ನ ಜೊತೆಗೆ ಕಲಬುರಗಿಯೊಳಗಿರುವಂತಹ ಕೃಷಿ ಮಹಾವಿದ್ಯಾಲಯದ ಬೇಸಾಯಶಾಸ್ತ್ರ ವಿಭಾಗದೊಳಗ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇರುವಂತಹ ಡಾಕ್ಟರ್ ಮಹೇಶ್ ಪಾಟೀಲ್ ಅವರ ಅವರನ್ನ ಮಾತಾಡಿಸಿ ಈ ಸಿರಿಧಾನ್ಯಗಳ ಮಹತ್ವ ಏನು ಅಂತ ತಿಳ್ಕೊಳ್ಳೋಣ. ತಮಗೆಲ್ಲ ಗುರುತಿರುವಂಗೆ ಇತ್ತೀಚೆಗೆ ಈ ಸಿರಿಧಾನ್ಯಗಳು ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೀತಿದೆ, ಸಾಕಷ್ಟು ಒಂದು ಪ್ರಚಾರಕ್ಕೆ ಬಂದಿರುವಂತದ್ದು. ಹಿಂಗಾಗಿ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ನಮ್ಮ ರೈತರು ಸಹಿತ ಈ ಸಿರಿಧಾನ್ಯಗಳನ್ನ ಮತ್ತೆ ಬೆಳೆಯೋದ್ರ ಕಡೆಗೆ ತಮ್ಮ ಮನಸ್ಸನ್ನ ಮಾಡ್ಲಿತ್ತಾರೆ. ಅದಕ್ಕೆ ಮಹೇಶ್ ಪಾಟೀಲ್ ಅವರನ್ನ ಮಾತಾಡಿಸೋಣ. ನಮಸ್ಕಾರ ಮಹೇಶ್ ಪಾಟೀಲ್ ಅವರ. ನಮಸ್ಕಾರ. ಸರಿಗ ಈ ಸಿರಿಧಾನ್ಯಗಳ ಒಂದು ಮಹತ್ವ ಏನಂದ್ರೆ ಇತ್ತೀಚಿನ ದಿವಸಗಳಲ್ಲಿ ಸಾಕಷ್ಟು ಒಂದು ಪ್ರಚಾರಕ್ಕೆ ಬಂದಿದೆ, ಅದಕ್ಕೆ ಈ ಸಿರಿಧಾನ್ಯಗಳ ಬಗ್ಗೆ ಸ್ವಲ್ಪ ತಿಳಿಸಿಕೊಡೋಣ. ಮೊದಲಿಗೆ ಈ ರೇಡಿಯೋ ಕೇಳುಗರಿಗೆ ನನ್ನ ಒಂದು ಧನ್ಯವಾದಗಳು ಅಂತ ಹೇಳಕ್ ಇಷ್ಟಪಡ್ತೀನಿ. ತಮಗೆ ತಿಳಿದ ಹಾಗೆ ಈ ಜಾಗತೀಕರಣದಲ್ಲಿ ನಾವು ಊಟ ಮಾಡುವುದರ ಬಗ್ಗೆ ನಾವು ಒಂದು ವಿಚಾರ ಮಾಡಿದಾಗ ನಾವು ಫಾಸ್ಟ್ ಫುಡ್ ಬಗ್ಗೆ ಏನಪ್ಪಾ ಅಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳಾಗಲಿ ಅಥವಾ ಸಾಮಾನ್ಯ ಜನರಾಗಲಿ ಅದರ ಬಗ್ಗೆ ಒಂದು ಆಸಕ್ತಿ ತೋರಿಸ್ತಿದ್ದಾರೆ. ಈ ಫಾಸ್ಟ್ ಫುಡ್ ಊಟ ಮಾಡೋದ್ರಿಂದ ಏನಾಗ್ತಿದೆ ಅಂದ್ರೆ ನಾನಾ ರೀತಿಯ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ರೋಗಗಳೇನಪ್ಪಾ ಅಂದ್ರೆ ಹರಡ್ತಿದೆ. ಅವು ಯಾವ್ಯಾವಪ್ಪ ಅಂದ್ರೆ ಹೈಪರ್ ಟೆನ್ಷನ್, ಶುಗರ್ ಲೆವೆಲ್ ಹೆಚ್ಚಾಗುವುದು, ಮಾನಸಿಕ ಒತ್ತಡ ಮತ್ತು ಒಬೆಸಿಟಿ. ಇದರದಿಂದ ಏನಪ್ಪಾ ಅಂದ್ರೆ ನಮಗೆಲ್ಲ ಬಹಳಷ್ಟು ತೊಂದರೆ ಆಗ್ತಿದೆ ಮತ್ತು ನಮ್ಮ ಯುವಕರು ಏನಪ್ಪಾ ಅಂದ್ರೆ ನಾನಾ ರೋಗಗಳಿಗೆ ತುತ್ತಾಗ್ತಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಈ ನಾವು ಮೈನರ್ ಮಿಲ್ಲೆಟ್ಸ್ ಅಥವಾ ತೃಣಧಾನ್ಯಗಳು ಏನಂತೀವಿ ಇದರದ ಒಂದು ಬಹಳಷ್ಟು ರೋಲ್ ಪ್ಲೇ ಮಾಡ್ತದೆ ಈ ಈ ಇದರಲ್ಲಿ. ಒಬ್ಬ ಹಿರಿಯರು ಹೇಳ್ತಿದ್ರ ನಮ್ಮ ಆಹಾರನೇ ಏನಾಗಿರ್ಬೇಕಂದ್ರ ಔಷಧಿ ಆಗಿರ್ಬೇಕು, ಔಷಧಿ ಆಹಾರ ಆಗಿರ್ಬಾರ್ದು. ಇಂಥ ಒಂದು ಸಂದರ್ಭದಲ್ಲಿ ಈ ತೃಣಧಾನ್ಯಗಳೇನಪ್ಪಾ ಅಂದ್ರೆ ಬಹಳಷ್ಟು ಪ್ರಾಮುಖ್ಯತೆ ವಹಿಸ್ತಾವ. ಅಂತಂದ್ರೆ ಯಾವ್ಯಾವ ತೃಣಧಾನ್ಯಗಳು ಅಥವಾ ಸಿರಿಧಾನ್ಯಗಳು ಅವ ಅಂತ ಸ್ವಲ್ಪ ಹೆಸರು ಹೇಳ್ಬೋದು ಸರ್? ಹೌದು, ಅವಶ್ಯವಾಗಿ. ನಾವು ತೃಣಧಾನ್ಯಗಳಲ್ಲಿ ಮುಖ್ಯವಾಗಿ ಐದು ತರದ ಒಂದು ಬೆಳೆಗಳಿವೆ. ಅವು ಏನಪ್ಪಾ ಅಂದ್ರೆ ಮೊದಲು ನವಣಿ. ಅದು ನವಣಿ ಏನಪ್ಪಾ ಅಂದ್ರೆ ನಾವು ಇಂಗ್ಲಿಷ್ನಲ್ಲಿ ಫಾಕ್ಸ್ಟೈಲ್ ಮಿಲ್ಲೆಟ್ ಅಂತ ಹೇಳ್ತೀವಿ. ಅದಾದ ಮೇಲೆ ಬರಗು. ಆ ಬರಗು ಇಂಗ್ಲಿಷ್ನಲ್ಲಿ ಏನಪ್ಪಾ ಅಂದ್ರೆ ನಾವು ಪ್ರೋಸೋ ಮಿಲ್ಲೆಟ್ ಅಂತ ಹೇಳ್ತೀವಿ. ಅದಾದ ಮೇಲೆ ಹರಕ. ಹರಕಕ್ಕೆ ಏನಪ್ಪಾ ಅಂದ್ರೆ ನಾವು ಇಂಗ್ಲಿಷ್ನಲ್ಲಿ ಕೊಡೋ ಮಿಲ್ಲೆಟ್ ಅಂತ ಹೇಳ್ತೀವಿ. ಅದೇ ರೀತಿ ಸಾಮೆ, ಅದಕ್ಕೆ ಲಿಟ್ಲ್ ಮಿಲ್ಲೆಟ್ ಅಂತ ಹೇಳ್ತೀವಿ. ಇನ್ನೊಂದು ಒದಲು ಅಂತಿದೆ, ಅದಕ್ಕೆ ಬಾರ್ನ್ಯಾಡ್ ಮಿಲ್ಲೆಟ್ ಅಂತಿದೆ. ಇನ್ನೊಂದು ಏನಪ್ಪಾ ಅಂದ್ರೆ ಕೆಲವೊಬ್ಬರು ರಾಗಿನೂ ಕೂಡ ತೃಣಧಾನ್ಯದಲ್ಲೇ ಸೇರಿಸ್ತೀವಿ ನಾವು, ಅದಕ್ಕೆ ಫಿಂಗರ್ ಮಿಲ್ಲೆಟ್ ಅಂತ ಕರಿತೀವಿ. ಈ ಮುಖ್ಯವಾಗಿ ನೀವು ಮೊದಲು ಪ್ರಶ್ನೆ ಕೇಳಿದ್ದಕ್ಕೆ ಏನಪ್ಪಾ ಅಂದ್ರೆ ಇದ್ರದ್ದು ಒಂದು ಒಳ್ಳೆಯ ಒಂದು ಕ್ಯಾರೆಕ್ಟರ್ ಏನಪ್ಪಾ, ಈ ತೃಣಧಾನ್ಯಗಳಿಂದ ನಮಗೆ ಯಾವ ರೀತಿ ಅನುಕೂಲ ಆಗ್ತಿದೆ ಅದ್ರ ಬಗ್ಗೆ ಸ್ವಲ್ಪ ನಾನು ಹೇಳಕ್ ಇಷ್ಟಪಡ್ತೀನಿ. ಈ ತೃಣಧಾನ್ಯಗಳೇನಿದೆ ಇದು ಎಲ್ಲಿ ಬೇಕಾದಲ್ಲೂ ನಾವು ಬೆಳಿಬಹುದು.

ಮಹೇಶ್ ಪಟ್ಲವರ. ಈಗ ಬೇಡಿಕೆ ಆಗ್ಯದಂತಂದ್ಮೇಲೆ ಅದ್ರ ಬೀಜಗಳು ಬೇಕು, ಹೊಸ ಹೊಸ ತಳಿ ಬೇಕು, ಅದ್ರ ಮೇಲೆ ಸಂಶೋಧನೆ ಆಗ್ಬೇಕು. ಇದ್ರ ಬಗ್ಗೆ ಮತ್ತೆ ಬೀಜಗಳು ಏನಾದ್ರು ನಿಮ್ಮ ಕೃಷಿ ಕಾಲೇಜ್ ಆಗಲಿ ಅಥವಾ ಕೃಷಿ ವಿಜ್ಞಾನ ಕೇಂದ್ರ ಇಲ್ಲಿ ಏನಾದ್ರು ಬೀಜಗಳ ಲಭ್ಯತೆ ಇರ್ತದಂತ ಹೆಂಗೆ? ಬೀಜ ಈಗ ಬೇಡಿಕೆ ಆದಂಗ ಬೆಳಿನೂ ಕೂಡ ರೈತರು ಬಹಳಷ್ಟು ಬೆಳೀತಿದಾರೆ. ಈಗ ನಮ್ಮ ಹತ್ರ ಬಂದ್ರೆ ನಾವು ಅವ್ರು ಎಲ್ಲಿ ಬೀಜ ಸಿಗುತ್ತೆ ಅಂತ ಹೇಳ್ತೀವಿ ನಾವು ಅವ್ರಿಗೆ. ನಮ್ಮ ಹತ್ರ ಬಂದ ಏನಪ್ಪಾ ಅಂದ್ರೆ ಬೀಜದ ಮಾಹಿತಿ ಯಾರ ಕಡೆ ಬೀಜ ಸಿಗುತ್ತೆ ಅಂತ ಅವ್ರು ರೈತರದ ಒಂದು ಮೊಬೈಲ್ ನಂಬರ್ನು ಕೂಡ ನಾವು ಕೊಡ್ತೀವಿ. ಆಯ್ತು, ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೂಡ ಕೆಲವೊಬ್ಬರಿಗೆ ಕೊಡಬಹುದು ಡೆಮೋ ಆಗಿ, ಬಟ್ ವಾಸ್ಟ್ ಏರಿಯಾ ಕೊಡ್ಲಿಕ್ಕೆ ಆಗೋದಿಲ್ಲ. ಬಟ್ ನಾವೇನಪ್ಪಾ ಅಂದ್ರೆ ಯಾರು ರೈತರು ಬೆಳೆದಿದಾರಲ್ಲ ಅವ್ರ ಕಾಂಟ್ಯಾಕ್ಟ್ ನಂಬರ್ ಇದೆ ನಮ್ ಕಡೆ, ಅವ್ರು ಬಂದು ಒಂದ್ ವೇಳೆ ನಮ್ಮ ದೂರವಾಣಿ ಮುಖಾಂತರ ಕಾಲ್ ಮಾಡಿದಾಗ ಕೂಡ ಅವ್ರ ನಂಬರ್ ಕೊಟ್ಟು ಇದು ಮಾಡಬಹುದು. ಸರಿ, ಇದ್ರೊಳಗ ಮತ್ತೆ ಒಳ್ಳೆ ತಳಿಗಳು ಯಾವ್ದವ ನೀವು ಆಗಲೇ ಒಂದು ಐದು ಹೇಳಿದ್ರಲ್ಲ, ಅದ್ರ ತಳಿಗಳ ಬಗ್ಗೆ ಯಾವ ಅಂತ ಸ್ವಲ್ಪ ಹೇಳ್ಬೋದಾ? ತಳಿಗಳಂದ್ರೆ ಈಗ ನಾವು ಬೇರೆ ಬೇರೆ ಬೆಳಿಗ್ಗೆ ಈಗ ಐದು ತೃಣಧಾನ್ಯಗಳು ಹೇಳ್ದ, ಆ ಐದು ತೃಣಧಾನ್ಯಗಳಿಗೆ ಬೇರೆ ಬೇರೆ ವೆರೈಟಿಗಳು ಅದಾವ. ಅದಕ್ಕೀಗ ನಾವು ಒಂದ್ ವೇಳೆ ಈಗ ನವಣಿ ತಗೊಂಡಿವಿ. ನವಣಿದಾಗ ಏನಪ್ಪಾ ಅಂದ್ರೆ ಈಗ ನಮ್ಮ ಈ ಭಾಗದಾಗ ಏನಪ್ಪಂದ್ರೆ HMT 100-1 ಅಂತಿದೆ, ಮತ್ತೆ ಅದೇ ರೀತಿ SIA 2644 ಅಂತಿದೆ, ಇದು ನವಣಿಯಲ್ಲಿದೆ. ಅದೇ ರೀತಿ ನೀವು ಬರಗು ತಗೊಂಡಾಗ ಅಲ್ಲಿ ಏನಪ್ಪಾ ಅಂದ್ರೆ GPUP 21 ಅಂತಿದೆ, ಮತ್ ಪ್ರತಾಪ್ ಚಿನ್ನಂ 1 ಅಂತಿದೆ, ಮತ್ತೆ ಇನ್ನೊಂದು TNAU 245 ಅಂತಿದೆ. ಈ ರೀತಿ ಬೇರೆ ಬೇರೆ ತಳಿಗಳಿಗೆ ಬೇರೆ ಬೇರೆ ಇದೆ. ಮತ್ತೆ ಅದೇ ರೀತಿ ಹರಕು ತಗೊಂಡಾಗ ಕೂಡ ಅಲ್ಲಿ ಜವಾಹರ್ ಕೋಡ್ 48 ಅಂತಿದೆ, KK 2 ಅಂತಿದೆ, ಮತ್ತೆ RBK 155 ಅಂತಿದೆ. ಈ ತರ ಏನಪ್ಪಾ ಅಂದ್ರೆ ನಾವು ಬೇರೆ ಬೇರೆ ತಳಿಗಳಿದೆ, ಅವು ಏನಪ್ಪಾ ಅಂದ್ರೆ ಬೆಳಿಬಹುದು. ಈಗ ಮಹೇಶ್, ಈಗ ನಮ್ಮ ಭಾಗದಲ್ಲಿ ಅವೇರ್ನೆಸ್ ಕ್ರಿಯೆಗೆ ರೈತರು ಬೆಳೀತಾ ಇದ್ರೆ, ನಮ್ಮ ರಾಜ್ಯದ ಬೇರೆ ಪ್ರದೇಶಗಳಲ್ಲೂ ಸಹಿತ ಇದ್ರ ಅವೇರ್ನೆಸ್ ಆಗಿದೆ, ಮತ್ತೆ ಬೇರೆ ರಾಜ್ಯಗಳಲ್ಲೂ ಆಗಿದೆ ಅಂತ ಹೇಂಗೆ? ಹಾ, ಇದು ಸುಮಾರು ನೋಡಿ, ಈಗ ನಾ ನವಣಿ ಬಗ್ಗೆ ಹೇಳ್ತೀನಿ. ಚೀನಾದಲ್ಲಿ 3ನೇ ಅತ್ಯಂತ ಪ್ರಮುಖ ಬೆಳೆ ಯಾವ್ದಪ್ಪಾ ಅಂದ್ರೆ ನವಣಿ ಇದೆ. ಅಷ್ಟು ಬೆಳೀತಾರ ಜನ ಉಪಯೋಗ ಮಾಡ್ತಾರೆ. ಸುಮಾರು 17% ಚೈನಾದ ಪಾಪ್ಯುಲೇಷನ್ ಏನಪ್ಪಾ ಅಂದ್ರೆ ಅವರು ನವಣಿನೇ ಊಟ ಮಾಡ್ತಾರೆ. ಅಲ್ಲಿ ಫಸ್ಟ್ ಭತ್ತ, ಆಮೇಲೆ ಗೋಧಿ. ಗೋಧಿ ಆದ ತಕ್ಷಣ ಮುಖ್ಯವಾದ ಬೆಳೆ ಅಂದ್ರೆ ನವಣಿ. ಸ್ಟೇಪಲ್ ಫುಡ್ ಅಂತ ಅನ್ಬೋದು. ಅವರು 17% ಜನ ಏನಪ್ಪಾ ಅಂದ್ರೆ ಅದನ್ನ ಊಟ ಮಾಡ್ತಾರೆ. ಮತ್ತೆ ಅಲ್ಲದೇ ಇದೇನಪ್ಪಾ ಅಂದ್ರೆ ಕೋಳಿ ಫಾರ್ಮಿಗೆ ಅಥವಾ ದನಗಳಿಗೂ ಕೂಡ ಅದರದ ಮೇವನ್ನು ಹಾಕಬಹುದು. ಮತ್ತೆ ಇದ್ರ ಧಾನ್ಯಗಳೇನಿದೆ ಅವು ಕೋಳಿ ಫಾರ್ಮ್ ಅಲ್ಲಿ ಕೂಡ ಚೆನ್ನಾಗಿ ಆಹಾರವಾಗಿ ಯೂಸ್ ಮಾಡ್ತಾರೆ. ಮತ್ತೆ ಬೇರೆ ಯಾವ ದೇಶಗಳಲ್ಲಿ ಒಂದು ತೃಣಧಾನ್ಯಗಳನ್ನ ಬೆಳೀತಾ ಇದ್ರೆ ಏನಾದ್ರು ಹೇಳ್ಬೋದು? ಅದು ಈಗ ನಾನು ನೋಡ್ರಿ, ಬೇರೆ ಬೇರೆ ಬೆಳೆ ಏನಪ್ಪಾ ಅಂದ್ರೆ ಬೇರೆ ಬೇರೆ ದೇಶದಲ್ಲಿ ಬೆಳೀತಾರೆ. ಈಗ ನಾವು ನವಣಿನೇ ತಗೊಂಡಿವಿ. ನವಣಿ ಏನಪ್ಪಾ ಅಂದ್ರೆ ಚೈನಾ, ಕೊರಿಯಾ, ಜಪಾನ್, ಅಫ್ಘಾನಿಸ್ತಾನ, ಸಿರಿಯಾ, ಸೌತ್ ಆಫ್ರಿಕಾ, ಮತ್ತೆ ನಮ್ಮ ದೇಶದಲ್ಲಿನೂ ಕೂಡ ಬೆಳೆ ಬೆಳೀತಾರೆ. ಈಗ ನಮ್ಮ ದೇಶದಾಗೆ ತಗೊಂಡಾಗ ಏನಪ್ಪಾ ಅಂದ್ರೆ ಇವು ಏನಪ್ಪಾ ಅಂದ್ರೆ ಎಲ್ಲಿ ಸ್ಪೆಷಲಿ ನಮ್ಮ ಕೆಲವೊಂದು ಭಾಗಗಳಾದ ಬಿಹಾರ, ತಮಿಳುನಾಡು, ಮಹಾರಾಷ್ಟ್ರ, ಆಂಧ್ರಪ್ರದೇಶ, ನಮ್ಮ ರಾಜ್ಯ ಕರ್ನಾಟಕದಲ್ಲಿ ಕೂಡ ಏನಪ್ಪಾ ಅಂದ್ರೆ ಬರಗು, ನವಣಿ ಈ ಬೆಳೆಗಳನ್ನ ಬೆಳೀತಿದ್ದಾರೆ. ಆಮೇಲೆ ಆಗಲೇ ಹೇಳಿದ್ರೆ ಸಾಕಷ್ಟು ಇದು ನಮಗೆ ಪೋಷಕಾಂಶಗಳನ್ನು ಕೊಡ್ತಾ ಮತ್ತೆ ಮೆಡಿಸಿನಲ್ ವ್ಯಾಲ್ಯೂ ಸಹ ಸಾಕಷ್ಟು ಇದೆ ಅಂತ ಹೇಳಿದ್ರು. ಹೌದು. ಇದಕ್ಕ ಒಂದು ಉದಾಹರಣೆಯಾಗಿ ಹೇಳಬೇಕಾದ್ರೆ ಈ ನಮ್ಮ ತೃಣಧಾನ್ಯಗಳಲ್ಲಿ ಇರತಕ್ಕಂತ ಒಂದು ಪ್ರೋಟೀನ್ ಎಷ್ಟಿದೆ ಅಂದ್ರೆ, ಒಂದ್ ವೇಳೆ ನಾವು ರೈಸ್ ಭತ್ತದ ಜೊತೆ ಕಂಪೇರ್ ಮಾಡಿದಾಗ ಸುಮಾರು 8 times ಏನಪ್ಪಾ ಅಂದ್ರೆ ಹೆಚ್ಚು ಕ್ಯಾಲ್ಸಿಯಂ ಇದೆ. 8 times ಭತ್ತದಲ್ಲಿರ್ತಕ್ಕಂತ ಕ್ಯಾಲ್ಸಿಯಂ ಕಿಂತ 8 times ಇದರಲ್ಲಿ ಹೆಚ್ಚಿದೆ, ಸ್ಪೆಷಲಿ ಏನಪ್ಪಾ ಅಂದ್ರೆ ರಾಗಿಯಲ್ಲಿ. ಮತ್ತೆ ಅದೇ ರೀತಿ ಏನಪ್ಪಾ ಅಂದ್ರೆ 4 times ಮಿನರಲ್ಸ್ ಹೆಚ್ಚಿದೆ. 4 times ಮಿನರಲ್ಸ್ ಹೆಚ್ಚಿದೆ. ಅದೇ ರೀತಿ ಏನಪ್ಪಾ ಅಂದ್ರೆ 2 times ಏನಪ್ಪಾ ಅಂದ್ರೆ ಫಾಸ್ಫರಸ್ ಪಿ ಕಂಟೆಂಟ್ ಹೆಚ್ಚಿದೆ. ಹೀಗಾಗಿ ಈ ಎಲ್ಲಾ ದೃಷ್ಟಿಕೋನ ನೋಡಿ ಇಟ್ಕೊಂಡಾಗ ಇದೊಂದು ಹೋಲಿಸ್ಟಿಕ್ ಫುಡ್ ಅಂತ ಹೇಳಬಹುದು ರೈತರಿಗೆ. ಸರ್, ಕೊನೆಯದಾಗಿ ನಮ್ಮ ರೈತ ಬಾಂಧವರಿಗೆ ಮತ್ತು ಸಾರ್ವಜನಿಕರಿಗೆ ಏನು ಈ ತೃಣಧಾನ್ಯದ ಬಗ್ಗೆ ತಾವು ಒಂದು ವಿಷಯ ತಿಳಿಸಲಿಕ್ಕೆ ಇಷ್ಟಪಡ್ತಾರೆ? ಈ ಕಾಂಪಿಟೇಟಿವ್ ವರ್ಲ್ಡ್ ಇದೆ ಇಲ್ಲಿ. ಮತ್ತೆ ಇಲ್ಲಿ ಏನಪ್ಪಾ ಅಂದ್ರೆ ಕೆಮಿಕಲ್ ಸ್ಪ್ರೇ ಆಗ್ಬಹುದು, ಕೀಟನಾಶಕಗಳಾಗಬಹುದು, ಕಳೆನಾಶಕಗಳಾಗಬಹುದು, ಇವೆಲ್ಲ ಸಿಕ್ಕಾಪಟ್ಟಿ ಯೂಸ್ ಮಾಡ್ತಿದೀವಿ. ಇದರಿಂದ ಏನಪ್ಪಾ ಅಂದ್ರೆ ನಾವು ನಾನಾ ರೋಗಗಳಿಗೆ ತುತ್ತಾಗ್ತಿದೀವಿ. ಮತ್ತೆ ಖರ್ಚುನು ಕೂಡ ಹೆಚ್ಚಾಗ್ತಿದೆ, ರೈತರು ಕೂಡ ತೊಂದರೆಯಲ್ಲಿ ಸಿಕ್ಕಾಕೋತಿದ್ದಾರೆ. ಅಂತ ಸಂದರ್ಭದಲ್ಲಿ ನಾವೇನದಪ್ಪ ಅಂದ್ರೆ ಒಂದ್ ವೇಳೆ ಈ ತೃಣಧಾನ್ಯಗಳು ಬೆಳೆದ್ರ ಇದ್ರದಿಂದ ಮೊದಲನೇ ಲಾಭ ಆಗ್ತಕ್ಕಂಥದ್ದು ಏನಪ್ಪ ರೈತರಿಗೆ ಅಂದ್ರೆ ಖರ್ಚು ಕಡಿಮೆ. ಯಾಕಂದ್ರೆ ಇದರಲ್ಲಿ ಯಾವುದೇ ರೀತಿ ಸಿಂಪಡಣೆ ಇಲ್ಲ, ಕೀಟನಾಶಕಗಳಿಗೆ ಸ್ಪ್ರೇ ಮಾಡಬೇಕಾಗಿಲ್ಲ, ಗೊಬ್ಬರ ಹೆಚ್ಚಿಗೆ ಬೇಕು, ಗೊಬ್ಬರ ಹೆಚ್ಚಿಗೆ ಹಾಕಬೇಕಾಗಿಲ್ಲ. ಸಾಮಾನ್ಯವಾದ ಭೂಮಿಯಲ್ಲಿ ನಾವೇನಪ್ಪ ಅಂದ್ರೆ ಈ ಬೆಳೆಯನ್ನ ಬೆಳಿಬಹುದು. ಅದೇ ರೀತಿ ಇನ್ನೊಂದು ಏನಪ್ಪಾ ಅಂದ್ರೆ ನ್ಯೂಟ್ರಿಷನ್ ಅಲ್ಲಿ ಏನಪ್ಪಾ ಅಂದ್ರೆ ಇದೊಂದು ಒಳ್ಳೆ ಆಹಾರ, ಪೋಷಕಾಂಶ ಸಾಕಷ್ಟಿದೆ. ಅದಕ್ಕೆ ಏನಪ್ಪಾ ಅಂದ್ರೆ ಈ ಬಿಪಿ, ಶುಗರ್ ಇದ್ದವರಿಗೆ ಏನಪ್ಪಾ ಅಂದ್ರೆ ಇದು ಒಂದು ಒಳ್ಳೆ ಆಹಾರ ಅಂತ ಹೇಳಬಹುದು. ಹೀಗೆ ಎಲ್ಲಾ ತೃಣಧಾನ್ಯಗಳು, ಎಲ್ಲಾ ತೃಣಧಾನ್ಯಗಳು ಶುಗರ್ ಇದ್ದವರಿಗೆ, ಮಧುಮೇಹ ಅಂತ ಹೇಳ್ತೀವಿ ಅಂತ ರೋಗಿಗಳಿಗೆ ಇರ್ತಕ್ಕಂಥವ್ರಿಗೆ ಏನಪ್ಪಾ ಅಂದ್ರೆ ಇದೊಂದು ಒಳ್ಳೆ ಆಹಾರ. ಮತ್ತೆ ಇದರಲ್ಲಿ ಫೈಬರ್ ಕಂಟೆಂಟ್ ಹೆಚ್ಚಿದೆ. ಈ ರೀತಿ ಫೈಬರ್ ಕಂಟೆಂಟ್ ಊಟ ಮಾಡೋದ್ರಿಂದ ನಮ್ಗೆ ಆಗ್ತಕ್ಕಂಥ ಕಾನ್ಸ್ಟಿಪೇಶನ್, ಆ ರೀತಿ ರೋಗಗಳನ್ನು ಕೂಡ ನಾವು ತಡೆಗಟ್ಟಬಹುದು. ಒಳ್ಳೆಯದು ಡಾಕ್ಟರ್ ಮಹೇಶ್ ಪಾಟೀಲ್ ಅವರೇ, ತಾವು ಇಲ್ಲಿವರೆಗೆ ಈ ಸಿರಿಧಾನ್ಯಗಳ ಮಹತ್ವ ಏನದ, ನಮ್ಮ ರೈತರು ಅವನ್ನ ಯಾವ ರೀತಿ ಉಪಯೋಗ ಮಾಡಿದ್ರೆ ಅವರ ಆರೋಗ್ಯ ಸುಧಾರಣೆ ಮಾಡ್ಲಿಕ್ಕೆ ಆಗ್ತದೆ, ಆಮೇಲೆ ಅವ್ರು ಉಪಯೋಗ ಮಾಡಿ ಹೆಚ್ಚಾಗಿದ್ದನ್ನ ಮಾರಾಟ ಮಾಡಿದ್ರೆ ಜನರ ಒಂದು ಆರೋಗ್ಯ ಸುಧಾರಣೆ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಮಾಡಿಕೊಟ್ರಿ. ಈಗ ನಮ್ಮ ರೈತ ಬಂಧುವರು ತಮ್ಮನ್ನ ಸಂಪರ್ಕ ಮಾಡಬೇಕು, ತಮ್ಮ ಜೊತೆಗೆ ಮಾತಾಡಬೇಕು, ಇನ್ನು ಹೆಚ್ಚಿನ ಮಾಹಿತಿ ಮಾಡ್ಕೊಳ್ಬೇಕು ಅಂತಂದ್ರೆ ತಮ್ಮ ಮೊಬೈಲ್ ನಂಬರ್ ಹೇಳ್ಬೋದು ಸರ್? ಆಯ್ತು, 900 2 8902. ರೈತ ಬಂಧುವರೇ, ಮಹೇಶ್ ಪಾಟೀಲ್ ಅವರ ಮೊಬೈಲ್ ನಂಬರ್ ನಾ ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ, 900 2 8902. 9008428902 ಈ ಮೊಬೈಲ್ ನಂಬರ್ ನೀವು ಮಾತಾಡಿ ಸಿರಿಧಾನ್ಯಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಮಹೇಶ್ ಪಾಟೀಲ್ ಅವರಿಂದ ಪಡ್ಕೊಬಹುದು. ಇದುವರೆಗೆ ಸಾಕಷ್ಟು ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ಆಕಾಶವಾಣಿ ಪರವಾಗಿ ಮತ್ತೆ ಎಲ್ಲ ರೈತ ಬಾಂಧವರ ಪರವಾಗಿ ಮಹೇಶ್ ಪಾಟೀಲ್ ಅವರಿಗೆ ಧನ್ಯವಾದ ಹೇಳ್ತಿದ್ದೇನೆ. ನಮಸ್ಕಾರ ಸರ್. ಎಲ್ಲಾ ಆಕಾಶವಾಣಿ ಕೇಳುಗರಿಗೆ ನನ್ನ ಧನ್ಯವಾದಗಳು. ಸಿರಿಧಾನ್ಯ ಮತ್ತು ತೃಣಧಾನ್ಯಗಳ ಮಹತ್ವದ ಬಗ್ಗೆ ಡಾಕ್ಟರ್ ಮಹೇಶ್ ಪಾಟೀಲ್ ಅವರೊಂದಿಗೆ ನಡೆಸಿದ ಮಾತುಕತೆಯ ಮರುಪ್ರಸಾರ ಕೇಳಿದ್ರಿ. ಮಾತುಕತೆಯನ್ನು ನಡೆಸಿಕೊಟ್ಟವರು ರಾಜೇಂದ್ರ ಆರ್ ಕುಲಕರ್ಣಿ. ಈಗ ತಿಕೋಟಾ ಗ್ರಾಮದ ಗೌರವ ಮಾದರ ಮತ ಸಂಗಡಿಗರಿಂದ ಚೌಡ್ಕಿ ಪದಗಳನ್ನು ಕೇಳೋಣ. ಜೋಡ ಎಲ್ಲೆಲ್ಲಾಡಿದೆ ಸಣ್ಣ ಮಳಲಾಗಾಡಿದ ಬಾಲಿಗೆ ಮುತ್ತ ಸವಜೋಡ ಎಲ್ಲೆಲ್ಲಾಡಿದೆ ಸಣ್ಣ ಮಳಲಾಗಾಡಿದ ಮಳಲಾಗಾಡಿದ ಜೋ ಬಳಿ ಜಳಕಾಮ